ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಸಂಧಿವಾತ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವವರು ಡಾಕ್ಟರ್ ಪ್ರಮೋದ್ ಚೆಬ್ಬಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಸಂಧಿವಾತ. ಸಂಧಿವಾತ, ಇದರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನಮ್ಮ ಸ್ಟುಡಿಯೋನಲ್ಲಿದ್ದಾರೆ ಡಾಕ್ಟರ್ ಪ್ರಮೋದ್ ಚೆಬ್ಬಿಯವರು. ಡಾಕ್ಟರ್ ಪ್ರಮೋದ್ ಚೆಬ್ಬಿಯವರು ಧಾರವಾಡದ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ರೋಗಶಾಸ್ತ್ರ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಪ್ರಮೋದ್ ಚೆಬ್ಬಿಯವರು ಮೂಲತಃ ಧಾರವಾಡದವರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಧಾರವಾಡದಲ್ಲೇ ಪಡೆದಾರೆ. ನಂತರ ತಮ್ಮ MBBS ಪದವಿಯನ್ನು 2009 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನಲ್ಲಿ ಪಡೆದರು. 2014 ತಮ್ಮ MD ಜನರಲ್ ಮೆಡಿಸಿನ್ ಇದನ್ನು ಮೈಸೂರಿನ JSS ಮೆಡಿಕಲ್ ಕಾಲೇಜ್ನಲ್ಲಿ ಪಡೆದರು. 2017 ವೆಲ್ಲೂರಿನ CMCಯಲ್ಲಿ ರುಮಟಾಲಜಿ ಕ್ಲಿನಿಕಲ್ ಇಮ್ಯುನಾಲಜಿಯನ್ನು ಇವರು ವಿಶೇಷ ಅಧ್ಯಯನವನ್ನಾಗಿ ಮಾಡಿದರು. 2017 ಸಹಾಯಕ ಪ್ರಾಧ್ಯಾಪಕರಾಗಿ ಧಾರವಾಡದ ಎಸ್ಡಿಎಂ ವೈದ್ಯಕೀಯ ಕಾಲೇಜನ್ನು ಸೇರಿದ ಇವರು ಇವತ್ತು ಕೂಡ ಅಲ್ಲಿನ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮೊದಲು ಡಾಕ್ಟರ್ ಪ್ರಮೋದ್ ಚೆಬ್ಬಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ಡಾಕ್ಟರ್ ಪ್ರಮೋದ್ ಚೆಬ್ಬಿಯವರು. ನಮಸ್ಕಾರ. ಕೇಳುಗರೆ, ಮೊದಲು ಡಾಕ್ಟರ್ ಪ್ರಮೋದ್ ಚೆಬ್ಬಿಯವರು ನಿಮಗೆ ವಿಷಯದ ಬಗ್ಗೆ, ಸಂಧಿವಾತದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ. ನಂತರ ನಿಮ್ಮ ಕರೆಗಳನ್ನು ನಾವು ಸ್ವೀಕರಿಸ್ತೀವಿ. ಎಲ್ಲರಿಗೂ ಕೇಳುವರಿಗೆ ನಮಸ್ಕಾರ. ಇಂದು ನಾನು ರುಮಟಾಯ್ಡ್ ಸಂಧಿವಾತದ ಬಗ್ಗೆ ತಮಗೆಲ್ಲ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿ ಹೇಳಲು ಬಂದಿದ್ದೇನೆ. ಇದು ಕೀಲುಗಳ ನೋವಿನ ಮೂಲಕ ಕಂಡುಬರುವ ರೋಗ ನಿರೋಧಕ ಶಕ್ತಿಯ ಕಾಯಿಲೆ. ಮೊದಲನೇದಾಗಿ ನಾನು ಸ್ವಲ್ಪ ರುಮಟಾಲಜಿ ಅಂದ್ರೇ ಏನು ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ, ಯಾಕಂದರೆ ಇದು ಜನರಿಗೆ ಸಾಮಾನ್ಯವಾಗಿ ಅಷ್ಟು ಕಂಡು ಬಂದಿರಲ್ಲ. ಸಾಮಾನ್ಯವಾಗಿ ಹೇಳೋದಂದರೆ ನಮ್ಮ ಶರೀರದ ರಕ್ಷಣೆ ಮಾಡುವ ವ್ಯವಸ್ಥೆ, ಅದಕ್ಕೆ ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದೇ ನಮ್ಮ ಶರೀರವನ್ನು ಪ್ರೊಟೆಕ್ಟ್ ಅಂದರೆ ರಕ್ಷಣೆ ಮಾಡುವ ಬದಲು ನಮ್ಮ ಶರೀರಕ್ಕೆ ತೊಂದರೆ ಉಂಟು ಮಾಡುವಂಥ ಒಂದು ವ್ಯವಸ್ಥೆ, ಅದಕ್ಕೆ ಇಮ್ಯೂನ್ ಸಿಸ್ಟಮ್ ಕಾಯಿಲೆಗಳು ಅಂತ ಹೇಳ್ತೇವೆ. ಅದರಲ್ಲಿ ಒಂದು ಮುಖ್ಯವಾದದ್ದು ಇದು ರುಮಟಾಯ್ಡ್ ಆರ್ಥರೈಟಿಸ್. ಸೊ ಈ ಶಾಸ್ತ್ರ ರುಮಟಾಲಜಿ ಎಂಬ ಸೂಪರ್ ಸ್ಪೆಷಾಲಿಟಿ ಶಾಸ್ತ್ರದಲ್ಲಿ ನಾವು ಜಾಸ್ತಿ ಅಧ್ಯಯನ ಮಾಡುತ್ತೇವೆ. ಈ ಶಾಸ್ತ್ರ ವಿಶೇಷವಾಗಿ ಹೇಳಲು ಕಾರಣ ಏನಪ್ಪ ಅಂತಂದರೆ, ಈಗ ಜನಸಾಮಾನ್ಯರಿಗೆ ಈಗ ಕಣ್ಣಿನ ಸಮಸ್ಯೆ ಬಂದರೆ ಆಫ್ಥಾಲ್ಮಾಲಜಿಸ್ಟ್ ಅಂದರೆ ಐ ಸ್ಪೆಷಲಿಸ್ಟ್, ಚರ್ಮದ ಸಮಸ್ಯೆ ಬಂದರೆ ಡರ್ಮಟಾಲಜಿಸ್ಟ್, ಈ ರೀತಿ ಯಾರ ಹತ್ರ ಹೋಗಿ ತೋರಿಸ್ಕೋಬೇಕನ್ನೋ ಒಂದು ಸಾಮಾನ್ಯ ಜ್ಞಾನ ಇರುತ್ತೆ. ಬಟ್ ಅದೇ ರೀತಿ ಈ ಸಂದ ನೋವು ಬಂದರೆ, ಕೀಲುಗಳ ನೋವು ಬಂದರೆ, ಕೈ ಬೆರಳು ನೋವು ಬಂದರೆ, ಬಾವು ಬಂದರೆ, ಈ ಥರ ಶರೀರದ ಕೀಲುಗಳಲ್ಲಿ ಉಂಟಾಗುವ ಸಮಸ್ಯೆಗಳಲ್ಲಿ ಯಾರಿಗೆ ತೋರಿಸಬೇಕು ಅನ್ನೋದು ಇನ್ನೂ ಅಷ್ಟು ಜನರಲ್ಲಿ ಮೂಡಿ ಬಂದಿಲ್ಲ. ಯಾಕಂದರೆ ಇದು ರುಮಟಾಲಜಿ ಎಂಬುದು ಒಂದು ಹೊಸ ಶಾಸ್ತ್ರ, ಹಾಗೂ ಇದು ಇದರಲ್ಲಿರುವ ಅಧ್ಯಯನ ಮಾಡಿರುವ ವೈದ್ಯರ ಸಂಖ್ಯೆ ಕೂಡ ಸ್ವಲ್ಪ ಕಡಿಮೆ. ಈ ಶಾಸ್ತ್ರ ಮುಖ್ಯವಾಗಿ ಕಂಡುಬರುವ ಕಾಯಿಲೆ ಅಂದರೆ ರುಮಟಾಯ್ಡ್ ಆರ್ಥರೈಟಿಸ್. ಸೊ ಅದಕ್ಕೆ ರುಮಟಾಯ್ಡ್ ಸಂಧಿವಾತ ಅಂತ ಹೇಳ್ತೀವಿ. ಅದಲ್ಲದೆ ಇದರಲ್ಲಿ ಅನೇಕ ಕಾಯಿಲೆಗಳು ಉಂಟು, ಉದಾಹರಣೆಗೆ ಎಸ್ ಎಲ್ಇ, ಆ್ಯಂಕಲೋಸಿಂಗ್ ಸ್ಪಾಂಡಿಲೈಟಿಸ್, ಸೋರಿಯಾಟಿಕ್ ಆರ್ಥರೈಟಿಸ್, ಈ ಥರ ಬೇರೆ ಬೇರೆ ಕಾಯಿಲೆಗಳು ಈ ಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಮುಖ್ಯವಾದ ಹಾಗೂ ಅದು ಇಂಪಾರ್ಟೆಂಟ್ ಅಂತೇನು ಹೇಳ್ತೀವಿ, ಅದು ರುಮಟಾಯ್ಡ್ ಆರ್ಥರೈಟಿಸ್. ಸೊ ಈ ರುಮಟಾಯ್ಡ್ ಆರ್ಥರೈಟಿಸ್ ಮುಖ್ಯವಾಗಿ ನಾವು ಮಧ್ಯಮ ವಯಸ್ಸಿನ ಮಹಿಳೆಯರಲ್ಲಿ ಕಂಡುಬರುತ್ತೇವೆ. ಇದು ಸಾಮಾನ್ಯವಾಗಿ ನಾವು ರೇಷಿಯೋದಿಂದ ನೋಡುತ್ತಾ ಇದ್ದರೆ 4:1 ಅಂತ ಹೇಳ್ತೀವಿ. ಅಂದರೆ ಸುಮಾರು 4 ಜನ ಹೆಣ್ಮಕ್ಕಳಿಗೆ ಇದು ಬಂದರೆ ಒಬ್ಬರು ಗಂಡು ಮಕ್ಕಳಿಗೆ ಅಂಟಿಕೊಳ್ಳುವಂಥ ಈ ಕಾಯಿಲೆ. ಇದರಲ್ಲಿ ಕೈ ಬೆರಳುಗಳಲ್ಲಿ ಮಣಕಟ್ಟು, ಭುಜ, ಮಣಕಾಲು, ಕಾಲುಗಳ ಕೀಲುಗಳಲ್ಲಿ ಉಂಟಾಗುವ ನೋವಿನಿಂದ ಶುರುವಾಗುವ ಕಾಯಿಲೆ ಇದು. ಸೊ ಇದರ ಮೊದಲನೇ ಹಂತ ಶುರುವಾಗೋದೇ ನೋವು. ನಂತರ ಇದರಲ್ಲಿ ಊತ ಕಂಡು ಬರಬಹುದು. ಅದರ ನಂತರ ಆವಾಗನೂ ನಾವು ಇದರ ತಕ್ಕಂತೆ ಸರಿಯಾಗಿ ಚಿಕಿತ್ಸೆ ಪಡೆಯದೇ ಹೋದಾಗ ಮುಂದೆ ಡಿಫಾರ್ಮಿಟಿ ಅಂತ ಹೇಳ್ತೇವೆ, ಅಂದರೆ ವಿರೂಪತೆ, ಆ ಕೀಲುಗಳಲ್ಲಿನೇ ಸಮಸ್ಯೆ ಉಂಟು ಮಾಡಿ ಅದು ಶಾಶ್ವತವಾಗಿ ಡ್ಯಾಮೇಜ್ ಮಾಡುವ ಲಕ್ಷಣವನ್ನು ಕಾಣಬಹುದು. ಸೊ ಇದು ಕೇವಲ ಮಹಿಳೆಯರಷ್ಟೇ ಅಲ್ಲದೆ ಪುರುಷರಲ್ಲಿಯೂ ಕೂಡ ಕಾಣಿಸಬಹುದು, ಬಟ್ ಸ್ವಲ್ಪ ಕಡಿಮೆ. ಅಲ್ಲದೆ ಇದು ಚಿಕ್ಕ ಮಕ್ಕಳಲ್ಲೂ ಬರಬಹುದು ಅಥವಾ ವಯಸ್ಸಾದವರಲ್ಲಿನೂ ಕಂಡು ಬರಬಹುದು. ಅದಕ್ಕೆ ನಾವು ಜುವೆನೈಲ್ ಆರ್ಥರೈಟಿಸ್ ಅಥವಾ ವಯಸ್ಸರಲ್ಲಿ ಕಂಡು ಬರೋದಕ್ಕೆ ಲೋರಾ, ಲೇಟ್ ಆನ್ಸೆಟ್ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಈ ಕಾಯಿಲೆ ಬರಲಿಕ್ಕೆ ಒಂದೇ ಕಾರಣ ಅಂತಿಲ್ಲ. ಈಗ ಉದಾಹರಣೆಗೆ ಯಾವುದೇ ಮಲೇರಿಯಾ, ಟೈಫಾಯ್ಡ್ ತೊಗೊಳ್ರಿ, ಅದಕ್ಕೆ ಒಂದೇ ಕಾರಣ ಇರುತ್ತೆ, ಒಂದು ಬ್ಯಾಕ್ಟೀರಿಯಾ, ವೈರಸ್ಸು, ಈ ಥರ ಒಂದರಿಂದ ಬಂದಿರುತ್ತೆ ಅದು. ಬಟ್ ಇದು ಆ ಥರ ಅಲ್ಲ, ಇದಕ್ಕೆ ಅನೇಕ ಕಾರಣಗಳು ಸೇರಿ ಕಂಡು ಬರುವಂಥ ಕಾಯಿಲೆ. ಅದರಲ್ಲಿ ಜೆನೆಟಿಕ್ಸ್ ಫ್ಯಾಕ್ಟರ್ಸ್ ಅಂತ ಇರ್ತವೆ, ವಾತಾವರಣದ ಅಂಶಗಳಿರ್ತವೆ. ವಾತಾವರಣದ ಅಂಶದ ಅಂದರೆ ಮುಖ್ಯವಾಗಿ ಪೊಲ್ಯೂಷನ್, ಸ್ಮೋಕಿಂಗ್, ಕೆಲವೊಂದು ಆಹಾರ ಪದಾರ್ಥಗಳು. ಸೊ ಈ ಥರದ ಎಲ್ಲ ಅಂಶಗಳು ಸೇರಿ ಕಂಡು ಬರುವಂಥ ಕಾಯಿಲೆ ಇದು. ಹಾಗಾದರೆ ಈಗ ಈ ರುಮಟಾಯ್ಡ್ ಆರ್ಥರೈಟಿಸ್ ಅನ್ನೋದು ಕೇವಲ ಕೀಲುಗಳಿಗೆ ಮಾತ್ರ ಸೀಮಿತವ ಅಲ್ಲ, ಇದು ಅದರದ ಮೊದಲನೇ ಹಂತ. ಈಗ ನಾವು ಈ ಕೀಲುಗಳಲ್ಲೇ ಈ ಕಾಯಿಲೆಯನ್ನು ಎಲ್ಲ ಕಂಡುಹಿಡಿದು ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಕೆಲವೊಮ್ಮೆ ಇದು ಮುಂದುವರಿಯೋ ಚಾನ್ಸಸ್ ಅಂದರೆ ಸಂಭಾವನೆ ಇರುತ್ತೆ. ಆದರೆ ಅಲ್ಲಿ ಮುಖ್ಯವಾಗಿ ಇದು ಬೇರೆ ಅಂಗಾಂಗಗಳಿಗೆ ಹಿಡಿಯುವ ಲಕ್ಷಣಗಳು ಕೂಡ ತೋರಿಸ್ಬೋದು. ಅದರಲ್ಲಿ ಪುಪ್ಸ ಅಂದರೆ ಲಂಗ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಇಂಟರ್ಸ್ಟೀಷಿಯಲ್ ಲಂಗ್ ಡಿಸೀಸ್, ಅಲ್ಲದೆ ಕಣ್ಣುಗಳಲ್ಲಿ ಸ್ಕ್ಲಿರೈಟಿಸ್. ಸೊ ಈ ಥರದ ಅನೇಕ ತೊಂದರೆಗಳನ್ನು ಉಂಟು ಮಾಡಬಹುದು ಇದು. ಸೊ ಈ ಕಾಯಿಲೆ ನಾವು ಮೊದಲನೇ ಹಂತದಲ್ಲೇ ಕಂಡುಹಿಡಿದು ಮುಂದುವರಿಯದಂತೆ ಚಿಕಿತ್ಸೆ ತಗೋದ್ರಿಂದ ಇದನ್ನು ಪೂರ್ತಿ ಕಂಟ್ರೋಲ್ನಲ್ಲಿ ಇಟ್ಕೋಬಹುದು. ಸೊ ಈ ಕಾಯಿಲೆನ ಹೇಗೆ ಕಂಡುಹಿಡ್ಬೋದು? ಇದನ್ನು ಕಂಡುಹಿಡಲಿಕ್ಕೆ ಮುಖ್ಯವಾಗಿ ನಾವು ನೋಡಬೇಕಾದದ್ದು ಕ್ಲಿನಿಕಲ್ ಎಕ್ಸಾಮಿನೇಷನ್, ಅಂದರೆ ವೈದ್ಯರು ನಿಮ್ಮನ್ನು ತಪಾಸಣೆ ಮಾಡಿ ನೋಡೋದು, ಅಲ್ಲದೆ ನೆಕ್ಸ್ಟ್ ಅದರ ತಕ್ಕಂತೆ ರಕ್ತ ತಪಾಸಣೆಗಳು. ಕೆಲವೊಂದು ಸುಲಭವಾಗಿ ಸಿಗುವಂಥ ರಕ್ತ ತಪಾಸಣೆಗಳಿರ್ತವೆ, ಕೆಲವೊಂದು ಸ್ಪೆಷಲ್ ಟೆಸ್ಟ್ಗಳು ಕೂಡ ಇರುತ್ತವೆ, ಅದರಲ್ಲಿ ಆ್ಯಂಟಿಬಾಡೀಸ್ ಅಂತ ನೋಡ್ತೀವಿ. ಕೆಲವೊಮ್ಮೆ ಸ್ಕ್ಯಾನ್ಗಳ ಮೂಲಕವೂ ನಾವು ಇದನ್ನು ಹೆಚ್ಚಿನ ತಪಾಸಣೆ ಅಂದರೆ ಅಲ್ಟ್ರಾಸೌಂಡ್, MRI ಹಾಗೂ ಎಕ್ಸ್ರೇ ಮೂಲಕ ಕೂಡ ಇದನ್ನು ಕಂಡುಹಿಡಿಯಬಹುದಾಗುತ್ತದೆ. ಇನ್ನೂ ಕೆಲವೊಮ್ಮೆ ಒಂದೇ ಕೀಲು ಅಥವಾ ಒಂದೇ ಜಾಯಿಂಟ್ ಇನ್ವಾಲ್ವ್ಮೆಂಟ್ ಇದ್ದಾಗ ಸೈನೋವೆಲ್ ಫ್ಲೂಯಿಡ್ ಅಂದರೆ ಆ ಕೀಲಿನಲ್ಲಿರುವ ದ್ರವ್ಯವನ್ನೇ ಪರೀಕ್ಷಿಸಿ ಕೂಡ ನಾವು ಕಂಡುಹಿಡಿಬೇಕಾಗುತ್ತದೆ. ಒಮ್ಮೆ ಕಾಯಿಲೆ ದೃಢಪಡಿಸಿದ ನಂತರ ಇದಕ್ಕೆ ಹಲವಾರು ಚಿಕಿತ್ಸೆಗಳು ಲಭ್ಯ. ಅದರಲ್ಲಿ ಆ ರೋಗಿಯ ವಯಸ್ಸಿಗೆ ತಕ್ಕಂತೆ, ಅವರ ದಿನನಿತ್ಯ ಕಾರ್ಯಗಳ ಸಂಬಂಧಪಟ್ಟಂತೆ, ಹಾಗೂ ಅವುಗಳಲ್ಲಿ ಯಾವ ಪ್ರಮಾಣ ಕಾಯಿಲೆ ಇದೆ ಇವನ್ನುಗಳನ್ನು ನೋಡಿ ಅದರ ತಕ್ಕಂತೆ ಗುಳಿಗೆ ಔಷಧ ಅಥವಾ ಇಂಜೆಕ್ಷನ್ಗಳ ಮೂಲಕ ಈ ಕಾಯಿಲೆಯನ್ನು ಹಿಡಿತದಲ್ಲಿ ತಗೋಬಹುದು. ಎಲ್ಲ ಸಂಧಿವಾತಗಳಿಗೆ ಕೇವಲ ನೋವು ಶಮನ ಮಾಡುವಂಥ ಪೇನ್ ಕಿಲ್ಲರ್ ಮಾತ್ರ ಚಿಕಿತ್ಸೆ ಅಲ್ಲ. ಕಾಯಿಲೆ ಯಾವುದು ಅಂತ ಪತ್ತೆ ಹಚ್ಚಿ ಆ ಕಾರಣಕ್ಕೆ ತಕ್ಕಂತೆ ಚಿಕಿತ್ಸೆ ಮಾಡುವುದು ಮುಖ್ಯ. ಸೊ ಈ ವಿಚಾರ ಬಂದಾಗ ಸರ್ವರಿಗೂ ಒಂದು ತೋಚುವುದೇನೆಂದರೆ ಸೈಡ್ ಇಫೆಕ್ಟ್ಸ್. ನಾವು ಒಂದು ಅರ್ಥ ಮಾಡ್ಕೋಬೇಕಂದರೆ ಇವೆಲ್ಲ ಆರ್ಥರೈಟಿಸ್, ಅದರಲ್ಲಿ ಸ್ಪೆಷಲಿ ರುಮಟಾಯ್ಡ್ ಆರ್ಥರೈಟಿಸ್ ಅನ್ನೋದು ದೀರ್ಘಕಾಲದ ಕಾಯಿಲೆ. ಇದು ಒಂಥರ BP ಶುಗರ್ ಥರ ಅಂತ ನಾವು ಅನ್ಕೋಬೋದು, ಡಯಾಬಿಟೀಸ್ ಹಾಗೂ ಹೈಪರ್ ಟೆನ್ಷನ್ ಥರ. ಅಂದರೆ ಇದಕ್ಕೆ ಟ್ರೀಟ್ಮೆಂಟು ದೀರ್ಘಕಾಲದ್ದೇ. ಸೊ ಆ ಕಾರಣದಿಂದ ಇದಕ್ಕೆ ಸರಿಯಾಗಿ ಕಾಲಕಾಲಕ್ಕೆ ತಪಾಸಣೆ ಮಾಡಿ ವೈದ್ಯರ ಸಲಹೆ ಮೂಲಕ ಮಾತ್ರೆಗಳನ್ನು ತಗೋತಾ ಹೋದರೆ ಯಾವ ರೀತಿಯ ಸೈಡ್ ಇಫೆಕ್ಟ್ ಆಗದಂತೆ ನೋಡಿಕೊಳ್ಳಬಹುದು. ಆದರೆ ಮಾತ್ರೆಗಳಿಂದನೇ ಸಮಸ್ಯೆ ಉಂಟಾಗುತ್ತೆ ಅಂತ ನಾವು ಹೆದರಿ ಬಿಡುವುದಕ್ಕೆ ಆಗೋದಿಲ್ಲ. ಯಾಕಂದರೆ ಕಾಯಿಲೆನೇ ಅದಕ್ಕಿಂತಲ ಹೆಚ್ಚಿನ ಸಮಸ್ಯೆ ಮಾಡುವ ಪ್ರಬಲತೆ ಈ ಸಂಧಿವಾತಕ್ಕೆ ಇದೆ. ಸೊ ರೂಮಿಟಾಯ್ಡ್ ಸಂಧಿವಾತ ಮನುಷ್ಯನ ಜೀವನಕ್ಕೆ ಅಪಾಯಕಾರಿ ರೋಗ ಅಂತ ನಾವು ಇಮ್ಮಿಡಿಯೇಟಾಗಿ ಅನಿಸ್ಲಿಲ್ಲ ಅಂತಂದ್ರೂ ಇದು ಸಮಾಜದಿಂದನೇ ಮನುಷ್ಯವನ್ನು ಮಾಯ ಮಾಡಿಬಿಡೋ ಕೆಪ್ಯಾಸಿಟಿ ಈ ಕಾಯಿಲೆಗಿದೆ. ಅಂದರೆ ಈಗ ಸಂಧಿವಾತ ರೋಗಿ ಸಹಜವಾಗಿ ಓಡಾಡಲು ಸಾಧ್ಯವಾಗೋದಿಲ್ಲ, ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗೋದಿಲ್ಲ. ಸೊ ಈ ರೀತಿ ಆಗೋದ್ರಿಂದ ಅವನು ಒಂದು ರೀತಿ ಸಮಾಜದಿಂದ ನಾಶ ಆದಂಗೆ. ಸೊ ಆ ರೀತಿ ಆಗಲಾರ್ದಂಗೆ ಅದನ್ನು ಮೊದಲನೇ ಹಂತದಲ್ಲಿ ನಾವು ಕಂಡುಹಿಡಿದು ಅದರ ತಕ್ಕಂತೆ ಸರಿಯಾಗಿ ಔಷಧಿಗಳ ಮೂಲಕ ಕಾಯಿಲೆಯನ್ನು ಕಂಡು ಅದನ್ನು ಪೂರ್ತಿ ಶಮನ ಮಾಡೋದ್ರಿಂದ ಸರಳವಾದ ನಾರ್ಮಲ್ ಜೀವನವನ್ನು ನಾವು ಕಂಟಿನ್ಯೂ ಮಾಡಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಈ ಕಾಯಿಲೆಯಲ್ಲಿ. ಧನ್ಯವಾದಗಳು ಡಾಕ್ಟ್ರೆ, ಬಹಳಷ್ಟು ವಿವರವಾದ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಕೊಟ್ಟಿದ್ದೀರಿ. ಇನ್ನು ಕರೆಗಳನ್ನು ಸ್ವೀಕರಿಸೋಣ. ಹಲೋ ಹಲೋ, ನಮಸ್ಕಾರ ಡಾಕ್ಟರ್. ನಮಸ್ಕಾರ ಮೇಡಮ್ ಅವ್ರೆ, ನಾ ಧ್ರುವ ಬಾಗಲಕೋಟೆ ಮಾತಾಡ್ಲಿಕ್ಕೆ. ಆ ಪ್ರಶ್ನೆ ಕೇಳ್ರಿ ಧ್ರುವ ಅವ್ರ. ಈಗ ನನಗೆ 70 ಇಯರ್ಸ್ ಓಲ್ಡ್, ಯಾವುದೂ ಪ್ರಾಬ್ಲಮ್ ಇಲ್ಲ, ರಿಮಿಟೈಡ್ ಅರ್ಥಸೈಟಿಸ್. ಒಂದು ಪ್ರಶ್ನೆ ಜನರಲ್ ಕೇಳಿಕತ್ತೀನಿ ಸರ್ ಡಾಕ್ಟರ್. ಲುಬ್ರಿಕೇಟಿಂಗ್, ಆರ್ಟಿಫಿಷಿಯಲ್ ಲುಬ್ರಿಕೇಟಿಂಗ್ ಇವು ಬಂದಾವೇನು ಫಾರಿನ್ ದಾಗ? ಎಕ್ಸ್ಪೆರಿಮೆಂಟ್ ನಡೆದಾವು ಒಂದು. ಆಮೇಲೆ ಮೇಕಪ್ ಟ್ರಾನ್ಸ್ಪ್ಲಾಂಟೇಷನ್ ಎಷ್ಟು ಸಕ್ಸಸ್ಫುಲ್ ಆಗ್ತದೆ, ಎಷ್ಟು ವರ್ಷ ಮ್ಯಾನ್ ಕ್ಯಾನ್ ಇದು ಅದನ್ನು ವಾಕ್ ಮಾಡ್ಬೋದು ಅದರಲ್ಲಿ ಅಂತ ಹೇಳಿ ಇದನ್ನು ಮಾಡ್ಬೋದು ಅಂತ ಡಾಕ್ಟರ್. ಓಕೆ, ಇದು ಆ್ಯಕ್ಚುಲಿ ಇವತ್ತಿನ ಟಾಪಿಕ್ಕಿಂತ ಹೊರಗಿದೆ, ಬಟ್ ಅಷ್ಟಾದರೂ ಬ್ರೀಫಾಗಿ ನಿಮಗೆ ಹೇಳ್ತೀನಿ. ಇದು ನೀವು ಹೇಳೋ ಸಮಸ್ಯೆ ಅಂದರೆ ಆಸ್ಟಿಯೋಆರ್ಥರೈಟಿಸ್. ಸೊ ಲುಬ್ರಿಕೇಟಿಂಗ್ ಇಂಜೆಕ್ಷನ್ಸ್ಗಳು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಇಂಡಿವಿಜುವಲ್ ಆರ್ಥರೈಟಿಸ್, ಆಸ್ಟಿಯೋಆರ್ಥರೈಟಿಸ್ ಸ್ಟೇಜ್ ಮೇಲೆ ಹೋಗುತ್ತೆ, ಅದು ಸ್ಟೇಜ್ 1, 2, 3, 4 ಅಂತ ಇರ್ತವೆ. ಸೊ ಯಾವ ಸ್ಟೇಜಲ್ಲಿದೆ, ನಿಮ್ಮ ದೈಹಿಕ ವೇಟ್ ಹಾಗೂ ನಿಮ್ಮ ಲೈಫ್ ಸ್ಟೈಲ್ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಎರಡನೇ ಪ್ರಶ್ನೆ ನೀವು ಕೇಳಿದ್ದು ಅಂದರೆ ಆಪರೇಷನ್ಗಳು. ಆಪರೇಷನ್ಗಳು ಯೂಶ್ವಲಿ ಸ್ಟೇಜ್ 4 ಮತ್ತು ಬಿಯಾಂಡ್ ಹೋದಾಗ ನಾವು ಯೂಶ್ವಲಿ ಅದಕ್ಕೆ ರೆಫರ್ ಮಾಡ್ತೀವಿ. ಅದರಲ್ಲೂ ಕೂಡ ಯಾವ ರೀತಿ ಪೋಸ್ಟ್ ಆಪರೇಟಿವ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಸ್ಪೆಷಲಿ ಅದರ ತಕ್ಕಂತೆ ವ್ಯಾಯಾಮಗಳು, ಅದರ ತಕ್ಕಂತೆ ಬೇಕಾಗುವ ಸೌಕರ್ಯಗಳನ್ನು ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಸಕ್ಸಸ್ ಚೆನ್ನಾಗಿದೆ. ಅದರಲ್ಲಿ ಇಂಜೆಕ್ಷನ್ಸ್ಗಳು ಅವು ಈಗ ಇಂಡಿಯಾದಲ್ಲಿ ಅವೈಲೇಬಲ್ ಇವೆ. ಅದು ನಾ ಈಗಾಗಲೇ ಹೇಳಿದಂತೆ ಸ್ಟೇಜ್, ಯಾವ ಸ್ಟೇಜ್ ಆಸ್ಟಿಯೋ ಆರ್ಥರೈಟಿಸ್ ನಿಮ್ದಿದೆ ಅದರ ಪ್ರಕಾರ ನೋಡಿ ಅದರದ್ದು ಬೆನಿಫಿಟ್ ಆಗುತ್ತಾ ಇಲ್ಲ ಅಂತ ಹೇಳ್ಬೋದು. ಹಲೋ ಹಲೋ ಹಲೋ ಹಲೋ, ಇದು ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಮೇಡಮ್, ಡಾಕ್ಟರ್ ಕೇಳಬೇಕಾಯ್ತು. ಹಾ, ನಿಮ್ಮ ಹೆಸರು ಊರು ಹೇಳ್ರಿ. ಮಹೇಶ್ ಮರೇಜ್ಕರ್, ನವನಗರ ಬಾಗಲಕೋಟೆ. ಹಾ, ಪ್ರಶ್ನೆ ಕೇಳ್ರಿ ಮಹೇಶ್ ಅವ್ರ, ಡಾಕ್ಟರ್ ಇದ್ದಾರೆ. ನಮಸ್ಕಾರ ಡಾಕ್ಟರ್. ಹಾ ನಮಸ್ಕಾರ ಹೇಳಿ. ಸರ್, ನಾ ಸಂಧಿವಾತಕ್ಕೆ ಆಪರೇಷನ್ ಇಲ್ಲಾರ್ದನ ಅದನ್ನು ಕಡಿಮೆ ಮಾಡ್ಬೋದಾ? ಕಡಿಮೆ, ಹೌದು ಖಂಡಿತವಾಗಿಯೂ ಇದನ್ನು ಆಪರೇಷನ್ ಇಲ್ಲದೇ ಕಂಡುಹಿಡಿದು ಬೇಗನೆ ಕಂಡುಹಿಡಬೇಕು. ನಾನು ಈಗ ಆಗಲೇ ಹೇಳಿದೆ, ಎಷ್ಟು ಬೇಗ ನಾವು ಕಂಡುಹಿಡಿತೀವಿ ಅಷ್ಟು ಈ ಕಾಯಿಲೆ ನಿಮ್ಮ ಶರೀರಕ್ಕೆ ಡ್ಯಾಮೇಜ್ ಮಾಡಿ ಆಪರೇಷನ್ ಲೆವೆಲ್ ಹೋಗಲಾರ್ದಂಗೆ ಮೇಂಟೈನ್ ಮಾಡಲಿಕ್ಕೆ ತುಂಬ ಸಾಕಷ್ಟು ವಿಧಾನಗಳು ಈಗ ಇವೆ. ಓಕೆ. ಹಲೋ ಹಲೋ ಹಲೋ ಹಲೋ ಡಾಕ್ಟ್ರ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು? ನಾನು ನಿಪ್ಪಾನಿಂದ ಶಿವಾನಂದ ವಶಿಧರ್ ಮಾತಾಡ್ತಾ ಇದ್ದೀನಿ. ಹಾ, ಪ್ರಶ್ನೆ ಕೇಳ್ರಿ ಶಿವಾನಂದ. ಈಗ ರೀ ಸಂಧಿವಾತ ಇದು ಆಧಾರ ಇದ್ದೀನಿ ಮೇಡಮ್, ಇದು ಯಾವ ಕಾರಣದಿಂದ ಆಗ್ತೈತ್ರಿ? ಮತ್ತು ಇದಕ್ಕೆ ವಯೋಮೇರಿಗೆ ನೀತೈತ್ರಿ? ಮತ್ತು ಟ್ರೀಟ್ಮೆಂಟ್ ಶುರು ಮಾಡಿದರೆ ಎಷ್ಟು ದಿನಗಳವರೆಗೆ ಇದರ ಟ್ರೀಟ್ಮೆಂಟ್ ಮಾಡಲೇಬೇಕು? ಮತ್ತು ಇದೇ ಸಣ್ಣ ಮಕ್ಕಳಿಗೆ ಆಗಲಿ ಅಥವಾ ದೊಡ್ಡ ಇಷ್ಟು ವಯಸ್ಸಿನಿಂದ ಆಗ್ತೈತ್ರಿ, ಈಗ ಅವರು ಡಾಕ್ಟರ್ ನಿಮ್ಗೆ ಮಾಹಿತಿ ಕೊಡುವಾಗ ನೀವು ಹೇಳಿ ಕೇಳಿರಿ, ಅಷ್ಟು ಪಾಯಿಂಟ್ ಕವರ್ ಮಾಡ್ಯಾರ, ಆದರೂ ಸಂಕ್ಷಿಪ್ತವಾಗಿ ಹೇಳ್ತಾರ ಕೇಳ್ರಿ. ಸೊ ಈಗ ಸಂಧಿವಾತದಲ್ಲಿ ಒಂದೇದು ಅರ್ಥ ಮಾಡ್ಕೋಬೇಕಂದ್ರೆ ಇದರಲ್ಲಿ ಒಂದೇ ಸಂಧಿವಾತ ಇಲ್ಲ, ಸಂಧಿವಾತದಲ್ಲೇ ಸುಮಾರು 250 ಪ್ರಕಾರಕ್ಕಿಂತ ಹೆಚ್ಚು ಸಂಧಿವಾತ ಇವೆ. ಕೆಲವೊಂದು ಸಂಧಿವಾತಗಳು ದೀರ್ಘಕಾಲದ ಸಂಧಿವಾತಗಳು, ಅದರಲ್ಲಿ ಉದಾಹರಣೆ ಅಂದರೆ ಇದು ರೂಮಟಾಯ್ಡ್ ಆರ್ಥರೈಟಿಸ್. ಇದಕ್ಕೆ ಮತ್ತೆ ಒಂದೇ ಏಜ್ ಅಂತಿಲ್ಲ, ಮುಖ್ಯವಾಗಿ ಇದು ಮಹಿಳೆಯರಲ್ಲಿ ಮಧ್ಯಮ ವಯಸ್ಸಿನಲ್ಲಿ ಕಂಡು ಬರ್ಬೋದು, ಬಟ್ ಇದು ಯಾವುದೇ ವಯಸ್ಸಿನಲ್ಲಿ ಕೂಡ ಬರಬಹುದು. ಮತ್ತು ನಾನು ಆಗಲೇ ಹೇಳಿದಂತೆ ಇದಕ್ಕೆ ಒಂದೇ ಕಾರಣ ಅಂತಿಲ್ಲ, ಅನೇಕ ಕಾರಣಗಳು, ವಾತಾವರಣದ ಕಾರಣಗಳು, ಜೆನೆಟಿಕ್ಸ್ ಕಾರಣಗಳು ಎಲ್ಲವೂ ಸೇರಿ ಶುರುವಾಗುವಂಥ ಕಾಯಿಲೆ. ಹಾಗೂ ಇದಕ್ಕೆ ಸಾಕಷ್ಟು ಟ್ರೀಟ್ಮೆಂಟ್ಗಳು ಲಭ್ಯವಿವೆ ಈಗ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ಹಾಂ, ತಮ್ಮ ಹೆಸರು? ಸರ್ ನಮ್ದು ಈರಪ್ಪ ಅಂತೀರಿ ಸರ್. ಪ್ರಶ್ನೆ ಕೇಳ್ರಿ ಈರಪ್ಪ. ಸರ್ ಇದು ಸಂಧಿವಾಸ ಎದರಿಂದ ಬರ್ತೈತಿ ಸರ್ ಇದು? ನಮಸ್ಕಾರ. ಅದೇ ಈಗ ನಾನು ಜಸ್ಟ್ ಹೇಳಿದೆ, ಇದಕ್ಕೆ ಒಂದೇ ಕಾರಣ ಅಂತ ಇರಲ್ಲ, ಅನೇಕ ಕಾರಣಗಳಿಂದ ಕೂಡಿ ಬರುವಂಥದ್ದು. ಒಳಗಡೆ ಶರೀರದಲ್ಲಿ ಜೆನೆಟಿಕ್ಸ್ದಿಂದ ಹಿಡ್ಕೊಂಡು ವಾತಾವರಣದ ಕೆಲವೊಂದು ಪೊಲ್ಯೂಷನ್ನು, ಕೆಮಿಕಲ್ಸು, ಪೆಸ್ಟಿಸೈಡ್ಸ್, ಈ ಥರ ಅನೇಕ ಕಾರಣಗಳು ಸೇರಿ ಬರುವಂಥ ಕಾಯಿಲೆ. ಸರ್ ಇದರಲ್ಲಿ ಆಹಾರದಲ್ಲಿ ಏನಾದ್ರು ಪಥ್ಯ ಇದೆ? ಕೆಲವೊಂದು ಸಂಧಿವಾತಗಳಿವೆ, ಎಲ್ಲ ಸಂಧಿವಾತಗಳಿಲ್ಲ. ಇವತ್ತಿನ ಟಾಪಿಕ್ ಇರೋ ರುಮಟಾಯ್ಡ್ ಸಂಧಿವಾತಕ್ಕೆ ಆಹಾರದ ಜಾಸ್ತಿ ಇನ್ವಾಲ್ವ್ಮೆಂಟ್ ಇಲ್ಲ. ಹಲೋ ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಶಾಂತಾ ಮೇಡಮ್, ಸುತ್ತಗುಂಡಿಯಿಂದ ಮಾತಾಡ್ತಿರೋದು. ಹಾ, ಪ್ರಶ್ನೆ ಕೇಳ್ರಿ ಶಾಂತಾ. ನಮ್ಮ ಫಾದರ್ಗೆ ನೆಕ್ ದಿಂದ ಬ್ಯಾಕ್ ವರ್ಗೂ ಪೇನ್ ಇದೆ ಮೇಡಮ್. ಈಗ 4,000 ಡಾಕ್ಟರ್ ಹತ್ರ ಸಜೆಸ್ಟ್ ಮಾಡಿದ್ರು ಏನು ಕಡಿಮೆ ಆಗ್ತಿಲ್ಲ ಅದು. ಅದಕ್ಕೆ ಈಗ ಏನ್ ಮಾಡ್ಬೇಕಂತ ತಿಳಿತಿಲ್ಲ ಮೇಡಮ್. ನೆಕ್ ದಿಂದ ಬ್ಯಾಕ್ ವರ್ಗೂ ಬಾವು ಬರ್ತಿದೆ, ಮತ್ತೆ ಕೀಲುಗಳಲ್ಲಿ ನೋವಾಗಿದೆ ಅಂತ MRI ಸ್ಕ್ಯಾನಿಂಗ್ ಮಾಡಿಸಿದೆ. ಎಕ್ಸ್ರೇ ತೆಗೆಸಿದಲ್ಲಿ ಅದು ಬೋನ್ಸ್ ಡ್ಯಾಮೇಜ್ ಆಗಿದೆ ಅಂತ ಬಂದಿದೆ. ಡಾಕ್ಟರ್ ಹೇಳ್ತಾರೆ ಕೇಳ್ರಿ, ಅವ್ರ ವಯಸ್ಸು ಎಷ್ಟು ಹೇಳ್ರಿ? 48 ಅದರಿ. ಹಾ, ಸೊ ಈಗ ಇದು ಸ್ವಲ್ಪ ಸಣ್ಣ ವಯಸ್ಸಿನಲ್ಲೇ ಕಂಡು ಬರುವಂಥ ನೋವುಗಳಿಗೆ ಕಾರಣ ಇವು. ಸೊ ಈಗ ಆಲ್ರೆಡಿ ಮಾಡಿರೋ ಸ್ಕ್ಯಾನ್ MRIನಲ್ಲಿ ಪೂರ್ತಿ ಇನ್ನೂ ಡಿಟೇಲಾಗಿ ಕಂಡು ಬಂದಿಲ್ಲ ಅಂತಂದರೆ ಅದಕ್ಕಿನ್ನೂ ಕೆಲವೊಂದು ಹೆಚ್ಚಿನ ತಪಾಸಣೆಗಳು ಬೇಕಾಗ್ಬೋದು. ಅದನ್ನು ರಕ್ತ ಕೆಲವೊಂದು ಸ್ಪೆಷಲ್ ಟೆಸ್ಟ್ ಮೂಲಕ ಕಂಡುಹಿಡಿಬೋದು. ಸೊ ಇದನ್ನು ನೋಡ್ತಾ ಇದ್ರೆ ಎರಡು ರೀತಿಯಲ್ಲಿ ಫಿಟ್ ಆಗ್ಬೋದು. ಇದು ಒಂದು ಡಿಜನರೇಟಿವ್ ಜಾಯಿಂಟ್ ಡಿಸೀಸ್ ಅಂತ ಹೇಳ್ತೀವಿ, ಇಲ್ಲ ಇನ್ನೊಂದು ಇನ್ಫ್ಲಮೇಟರಿ ಜಾಯಿಂಟ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಇದು ಮೂಲತಃ ಬೆನ್ನಿನಲ್ಲಿ ಶುರು ಆಗುವಂಥ ಕಾಯಿಲೆ. ಸೊ ಅದನ್ನು ಅವ್ರನ್ನ ಪರೀಕ್ಷಿಸಿ ಅದರ ತಕ್ಕಂಗೆ ಕೆಲವೊಂದು ಚೆಕಪ್ ಮಾಡೋದ್ರಿಂದ ಕಂಡು ಹಿಡ್ಕೋಬಹುದು. ಸರ್ ಈಗ ಅದಕ್ಕೆ ಯಾವ ಡಾಕ್ಟರ್ ಹತ್ರ ಅಂದ್ರೆ ಯಾವ ಸ್ಪೆಷಲಿಸ್ಟ್ ಹತ್ರ ತೋರಿಸ್ಬೇಕು, ಅದಕ್ಕೆ ಏನಾದ್ರು ಸಜೆಷನ್? ಶಾಂತಾ, ಪರಿಚಯ ಮಾಡಿಕೊಡ್ತಾನೆ ನಾನು ಹೇಳಿದೆ. ಡಾಕ್ಟರ್ ಪ್ರಮೋದ್ ಛಬ್ಬಿ ಅವರು ಈ ವಿಷಯದಲ್ಲಿ ವಿಶೇಷ ಪರಿಣತಿಯನ್ನ ಪಡೆದಂತ ಡಾಕ್ಟರ್ ಅಂತ. ನಿಮಗೆ ಸಾಧ್ಯ ಆಯ್ತು ಅಂದ್ರೆ ನೀವು ಧಾರವಾಡಕ್ಕೆ ಬಂದು ಎಲ್ಲ ಏನೇನು ತಪಾಸಣೆ ಮಾಡಿಸಿರಿ ಅವನ್ನೆಲ್ಲ ತಗೊಂಡು ಬಂದು ಡಾಕ್ಟರ್ನ ಭೇಟಿ ಆಗ್ರಿ. ಓಕೆ ಮೇಡಮ್, ಥ್ಯಾಂಕ್ ಯು. ಹಲೋ ಹಲೋ ಹಲೋ ಹಲೋ, ನಮಸ್ಕಾರ ರೀ ಮೇಡಮ್. ನಮಸ್ತೆ, ತಮ್ಮ ಹೆಸರೇನು? ನನ್ನ ಹೆಸರು ಪುಂಡ್ಲಿಕ್ ರೀ, ನಾ ಖಾನಾಪುರ ತಾಲೂಕಿಂದ ಮಾತಾಡ್ತೇನೆ. ಪ್ರಶ್ನೆ ಕೇಳ್ರಿ ಪುಂಡ್ಲಿಕ್ ಅವ್ರ. ಸರ್ ನಮಗ 25 ಸಂದರ್ಭ ಬರ್ತೈತಿ. ಹಾ ಹೇಳಿ. ಅದು ಒಂದ ಕಡೆ ಇರಂಗಿಲ್ರಿ, ಇವತ್ತು ಮನ್ಕಾಲ್ ಈ ಮನ್ಕಾಲ್ ಹಿಡಿದ್ರ ಅದು ಕಡಿಮೆ ಆಗ್ತೈತಿ, ಬ್ಯಾರೆ ಮನ್ಕಾಲ್ಕ್ ಬರ್ತೈತಿ, ಬುಸಕ್ ಬರ್ತೈತಿ, ಬ್ಯಾರೆ ಬುಸಕ್ ಬರ್ತೈತಿ, ಕಡಿಮೆ ಆಗ್ತೈತಿ ಮತ್ ಬ್ಯಾರೆ ಕಡೆ ಬರ್ತೈತ್ರಿ. ಒಂದೊಂದ್ ಬಳಿಗೂ ಬರ್ತೈತಿ ನೋಡ್ರಿ, ಅಡಿಗಾಡ ಕೊಡಂಗಿಲ್ಲ. ಅದ ಕರೆಕ್ಟ್. ಈ ಸಂಧಿ ಇದು ಈ ಥರದ ಸಂಧಿ ಅದಕ್ಕೆ ನಾವು ಕ್ರಿಸ್ಟಲ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಫ್ಕೋರ್ಸ್ ನಾನು ನಿಮ್ಮನ್ನು ನೋಡಿ ಕರೆಕ್ಟಾಗಿ ಎಕ್ಸಾಮಿನ್ ಮಾಡಿದರೆ ಕರೆಕ್ಟಾಗಿ ಡಯಾಗ್ನೋಸಿಸ್ ಹೇಳ್ಬೋದು. ಬಟ್ ನೀವು ಹೇಳುವ ಅಂಶದಿಂದ ಊಹೆ ಮಾಡ್ಬೋದು ಅಂದರೆ ಇದು ಕ್ರಿಸ್ಟಲ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಂದರೆ ಇದು ಕೆಲವೊಂದು ಶರೀರವೊಳಗಿರುವ ಕಣಗಳಿಂದ ಉಂಟಾಗುವ ಅಂಶ, ಅದರಲ್ಲಿ ಯುರಿಕ್ ಆ್ಯಸಿಡ್ ಕೂಡ ಒಂದು ಕಣ. ಆ ಕಣದಲ್ಲಿನೂ ವ್ಯತ್ಯಾಸ ಬಂದ್ರೂ ಈ ಥರ ಆಗ್ಬೋದು. ಹಾ, ಶುಗರ್ ಬಿ ಪಿ ಇದ್ದವರಿಗೆ ಇದು ಬರುವ ಲಕ್ಷಣ ಸ್ವಲ್ಪ ಇನ್ನೂ ಹೆಚ್ಚು. ಸೊ ಇದ್ರ ತಕ್ಕಂಥ ಕೆಲವೊಂದು ತಪಾಸಣೆಗಳನ್ನು ಮಾಡಿಸಿ ಅದನ್ನು ಕಾಯಿಲೆ ದೃಢಪಡಿಸಿ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಇದು ಪೂರ್ತಿ ಹಿಡಿತದಲ್ಲಿ ಬರುತ್ತದೆ. ಎಲ್ಲ ಟ್ರೀಟ್ಮೆಂಟ್ ಖರ್ಚು ಭಾಳ ಬರ್ಬೋದು. ಅದನ್ನು ನಿಮ್ಮನ್ನ ಚೆಕಪ್ ಮಾಡ್ಕೊಂಡು ಹೋದಾಗೆ ಗೊತ್ತಾಗುವುದು. ಮತ್ತೆ ಬೇರೆ ಬೇರೆ ನಿಮಗೆ ಸರ್ಕಾರದಿಂದ ಅನುದಾನ ಪಡೆದಂತ ಕಾರ್ಡ್ಗಳು ಇವೆಲ್ಲ ಸ್ಕೀಮ್ಗಳು ಲಭ್ಯ ಇದ್ರ ಅದನ್ನ ನೀವು ಪಡ್ಕೊಂಡು ನೀವು ಟ್ರೀಟ್ಮೆಂಟ್ ತಗೋಬಹುದು. ಪುಂಡ್ಲಿಕ್ ಅವ್ರ ಮತ್ ಯಾಕೆ ಚಿಂತೆ ಮಾಡ್ತೀರಿ? ಆರೋಗ್ಯ ಗಟ್ಟಿದ್ರ ಅಲ್ಲ ನಿಮ್ ಹೊಲ ಮನೆ ನೋಡ್ಕೊಳ್ಳೋದು. ಹೌದಿಲ್ಲ, ತೋರಿಸ್ಕೋರಿ ಪುಂಡ್ಲಿಕ್. ಅಲ್ಲ ಇರ್ಲಿ, ಆದ್ರೂ ಆರೋಗ್ಯದ ಕಡೆ ಕಾಳಜಿ ಕೊಡ್ರಿ. ಹಲೋ, ನಮಸ್ತೆ. ಹಾ, ಪ್ರಶ್ನೆ ಕೇಳ್ರಿ ಚಂದ್ರಶೇಖರ್. ಡಾಕ್ಟರ್ ನಮಸ್ಕಾರ ಸರ್. ಹಾ ನಮಸ್ಕಾರ ಹೇಳ್ರಿ ಸರ್. ಈಗ ಕೀಲ್ ನೋವು ಬಂದಾಗ ಇದು ಮಂಡಿ ಡ್ಯಾಮೇಜ್ ಆದ್ರೆ ಮುಂದೆ ಅದಕ್ಕೆ ಪರಿಹಾರ ಏನು ಸರ್? ಅದಕ್ಕೆ ಹಾಂ ಅದೇ ಅಲ್ಲೇ ಇರೋದು. ಆ್ಯಕ್ಚುಲಿ ಡ್ಯಾಮೇಜ್ ಆಗುವ ಮುಂಚೆನೇ ಇವನ್ನಗಳನ್ನ ಕಂಡುಹಿಡಿದು ಟ್ರೀಟ್ಮೆಂಟ್ ಮಾಡೋದು ಮುಖ್ಯ. ಒಮ್ಮೆ ಡ್ಯಾಮೇಜ್ ಆದಮೇಲೆ ಇವಕ್ಕೆ ಭಾಳ ಔಷಧಿ ಗುಳಿಗೆ ಅಥವಾ ಇಂಜೆಕ್ಷನ್ಗಳ ಅಷ್ಟು ತಕ್ಕ ಮಟ್ಟಿಗೆ ಹೆಲ್ಪ್ ಆಗುವುದಿಲ್ಲ. ಸೊ ಪೂರ್ತಿ ಡ್ಯಾಮೇಜ್ ಆದಮೇಲೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಮೂಲಕವೇ ಟ್ರೀಟ್ಮೆಂಟ್ ಬರುತ್ತದೆ. ಬಟ್ ಅದರಲ್ಲಿ ಸ್ಟೇಜ್ ಇರ್ತವೆ. ಸೊ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಇನ್ನೂ ಅವಕ್ಕೆ ಕೆಲವೊಂದು ಔಷಧಿ ಮತ್ತು ಇಂಜೆಕ್ಷನ್ಗಳ ಮೂಲಕ ಕಂಡು ಅಂದರೆ ಅದನ್ನು ತಡೆ ಹಿಡಿದು ಮುಂದುವರಿಲಾರ್ದಂಗೆ ನೋಡ್ಕೋಬಹುದು. ಹಂಗಲ್ಲ ಸರ್, ಈಗ ಅಕಸ್ಮಾತ್ ಅವ್ರಿಗೆ ಗೊತ್ತಿಲ್ದಂಗೆ ಅವ್ರೀಗ ನೋವು ಬಂದಿತ್ತು, ಅದೇನೋ ತೋರಿಸ್ಕೊಳ್ಳಿಲ್ಲಪ್ಪ, ಅಕಸ್ಮಾತ್ ಅದು ಮಂಡಿ ಇದು ಬಾಲ್ ಅಂತಾರಲ್ಲ ಅದು ಹೋಯ್ತು ಅಂದ್ರೆ ಅದಕ್ಕೆ ಮುಂದೆ ಏನಾರು ಬದ್ಲಿ ಶಸ್ತ್ರ ಚಿಕಿತ್ಸೆನೆ ಅದಕ್ಕೆ ಪರಿಹಾರ. ಹೌದು ಹೌದು, ನೀ ರಿಪ್ಲೇಸ್ಮೆಂಟ್ ಅಂತ ಕೇಳಿರಲ್ಲ ಚಂದ್ರಶೇಖರ್? ಹೌದ್ರಿ ಮೇಡಮ್. ಆ ತರ. ಥ್ಯಾಂಕ್ ಯು. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಡಾಕ್ಟರ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ. ಒಂಚೂರು ರೇಡಿಯೋ ಸೆಟ್ ದೂರ ಇಡ್ರಲ್ಲ. ಶಿವಲಿಂಗಯ್ಯ ಅವರ ರೇಡಿಯೋ ಸೆಟ್ ದೂರ ಇಡ್ರಿ. ಪ್ರಶ್ನೆ. ಸೊ ಜೀವನ ಶೈಲಿಯನ್ನು ಹೆಂಗೆ ಮೇಂಟೈನ್ ಮಾಡ್ತೀವಿ ಅದು ತುಂಬಾ ಮುಖ್ಯ. ಸೊ ಅದರಲ್ಲಿ ಮುಖ್ಯವಾದ ಅಂಶ ಬರುವುದು ಆಹಾರ ಮತ್ತು ದೈಹಿಕ ವ್ಯಾಯಾಮ. ಇವು ಆಹಾರ, ಸರಿಯಾದ ಆಹಾರ, ಶುದ್ಧವಾದ ಆಹಾರ, ಸ್ವಚ್ಛವಾದ ಆಹಾರ, ಟೈಮ್ ಟೈಮಿಗೆ ಆಹಾರಗಳು, ನಂತರ ದೈಹಿಕ ವ್ಯಾಯಾಮಗಳು, ಇವು ಎರಡನ್ನೂ ನಾವು ಸರಿಯಾಗಿ ಪಾಲಿಸ್ಕೊಂಡು ಹೋದರೆ ಇವುಗಳನ್ನು ಬರಲಾರ್ದಂಗೆ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಹಲೋ. ಹಲೋ ಮೇಡಮ್. ನಮಸ್ತೆ, ತಮ್ಮ ಹೆಸರು? ವೆಂಕಣ್ಣ ಅಂತ, ವಿಜಯಪುರ ಜಿಲ್ಲೆ ಬೊಬ್ಲೇಶ್ವರ ತಾಲೂಕು ಸುತ್ತಗುಂಡಿಂದ. ವೆಂಕಣ್ಣ, ಪ್ರಶ್ನೆ ಕೇಳ್ರಿ. ಈಗ ಸಕ್ಕರೆ ಕಾಯಿಲೆ ಐತಲ್ರಿ, ಸಕ್ಕರೆ ಕಾಯಿಲೆಕ ಇದಕ್ಕ ಏನ್ರ ಹೆಚ್ಚು ಬರ್ಬೋದು? ಅಂದ್ರೆ ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಸಂಧಿವಾತದ ಸಮಸ್ಯೆ ಹೆಚ್ಚು ಕಾಡಬಹುದೇನೋ ಅನ್ನೋದು ನಿಮ್ಮ ಪ್ರಶ್ನೆ. ಹೇಳ್ತಾರೆ ಡಾಕ್ಟರ್. ನಮಸ್ಕಾರ. ಈಗ ಸಕ್ಕರೆ ಕಾಯಿಲೆ ಇದ್ದವರಲ್ಲೇ ಕಂಡು ಬರುವಂತ ಒಂದು ಸಂಧಿವಾತಗಳು ಇವೆ. ಆಗಲೇ ನಾನು ಹೇಳಿದಂಗೆ ಕ್ರಿಸ್ಟಲ್ ಆರ್ಥರೈಟಿಸ್ ಮತ್ತೆ ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಈ ಕಾಯಿಲೆಗಳು ಸ್ವಲ್ಪ ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಕಂಡು ಬರುವ ಅಂಶ ಸ್ವಲ್ಪ ಜಾಸ್ತಿ. ಸೊ ಆ ಕಾರಣಕ್ಕೆ ಸಕ್ಕರೆ ಕಾಯಿಲೆಯನ್ನು ಸರಿಯಾಗಿ ಕಂಟ್ರೋಲ್ ಮಾಡ್ಕೊಳ್ಳೋದು ಮುಖ್ಯ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನಾವು ಇಲ್ಲಿ ಊರಡ್ಗಿ ತರಕ್ಕೆ ಬೋದ್ನೋರಿಲ್ಲ ಸರ್. ತಮ್ಮ ಹೆಸರು? ಚೆಪ್ಪಿ ಎಸ್ ಎಂ ಮಲ್ಲಯ್ಯ ಅಂತ ಸರ್. ಪ್ರಶ್ನೆ ಕೇಳ್ರಿ ಮಲ್ಲಯ್ಯ ಅವ್ರು. ಫೇಮಸ್ ಚೆಪ್ಪಿ ಡಾಕ್ಟರ್, ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹಾಸ್ಪಿಟ್ಲಿಗೆ ಬಂದ ಪೇಷಂಟ್ ಸರ್, ಎರಡು ಮೂರು ಸಲ. ಹೇಳಿ. ಮಂಡಿ ಒಣಕಾಲು ನೋವು ಅಂತ ತೋರಿಸ್ಕೊಂಡಿದ್ದೆ ಸರ್. ಈಗ ಅದು ಆಪರೇಷನ್ ಮಾತು ಮಾಡಿಸ್ತೀವಿ, ಈಗೇನಿಲ್ಲ, ಆಮೇಲೆ ಬರ್ರಿ ಅಂತ ಹೇಳಿ ಮತ್ತೆ ನೋವು ಭಾಳ ಬಂದ್ಬಿಡು ಸರ್. ಓಕೆ. ಸೊ ಈಗ ನಿಮ್ಮಲ್ಲಿ ರೆಕಾರ್ಡ್ಸ್ ಎಲ್ಲ ಅದಾವ ಸರ್? ನಿಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲ ರೆಕಾರ್ಡ್ಸ್ ಅದಾವ ಸರ್ ಅಲ್ಲಿ? ಒಣಕಾಲು ನೋವು ಸರ್, ಅದು ಮತ್ತೆ ಸ್ಟಾರ್ಟ್ ಆಗಿಬಿಡೋದು ಸರ್. ಓಕೆ. ಈಗ ಸರಿಯಾದ ಚಿಕಿತ್ಸೆಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀರಾ, ಬಿಟ್ಬಿಟ್ಟಿರಾ? ಚಿಕಿತ್ಸೆ ಏನು ಸರ್, ಟ್ಯಾಬ್ಲೆಟ್ಸ್ ಕೊಟ್ಟಿದ್ರಿ ಸರ್ ನೀವು? ನಾನು ಆಗಲೇ ಹೇಳಿದಂತೆ ಇವು ಎಲ್ಲ ಕಾಯಿಲೆ ಸ್ವಲ್ಪ ದೀರ್ಘ ಕಾಯಿಲೆ, ಅಂದ್ರೆ ಇವು ಸುಮಾರು ದಿನ ತಗೋಬೇಕು. ಇವಕ್ಕೆ ಇವು ಮಲೇರಿಯಾ ಟೈಫಾಯ್ಡ್ ಥರದ ಒಂದು ಕೋರ್ಸ್ ಅಂತ ಈ ಕಾಯಿಲೆಗಳಿಗೆ ಬರಲ್ಲ. ಸೊ ಇವು ದೀರ್ಘಕಾಲದ ಕಾಯಿಲೆ ಆದ್ದರಿಂದ ಇದಕ್ಕೆ ಸ್ವಲ್ಪ ರೆಗ್ಯುಲರ್ ಆಗಿ ಮೆಡಿಸಿನ್ಸ್ ಮತ್ತು ತಪಾಸಣೆಗಳು ಬೇಕು. ನೀವು ಹೇಳಿದಂಗೆ ಈಗ ಕಾಯಿಲೆ ಮೆಡಿಸಿನ್ ತಗೋತಾ ಇದ್ದಾಗ ಕಡಿಮೆ ಇತ್ತು ಅಂತೀರಿ, ಬಿಟ್ ಮೇಲೆ ಹೆಚ್ಚಾಗೋದೆ. ಯಾಕಂತಂದ್ರೆ ಸೊ ಈಗ ಅದಕ್ಕೆ ಈ ಕಾಯಿಲೆಗೆ ಮೆಡಿಸಿನ್ಸ್ ತಗೋತಾ ಹೋದ್ರಿ ಅಂತಂದರೆ ಪೂರ್ತಿ ನಾರ್ಮಲ್ ನೀವು 100 ವರ್ಷವರೆಗೂ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಆ ಥರದ್ದು ಕಾಯಿಲೆಗಳು ಈಗ ಕೋವಿಡ್ ಟೈಮ್ ಅಲ್ಲ, ಒಂದ್ ಸ್ವಲ್ಪ ಕಾಳಜಿ ವಹಿಸ್ಕೊಂಡು ಬರ್ರಿ ಅಷ್ಟೇ. ಮಾಸ್ಕು ಇದನ್ನೆಲ್ಲ ಹಾಕೊಂಡು ಬಂದು ತೋರಿಸ್ಕೊಂಡ್ರೆ ಈ ಕೋವಿಡ್ ನ ಒಂದು ನಿಯಮಾವಳಿಗಳನ್ನ ಪಾಲಿಸ್ಕೊಂಡು ಭೇಟಿಯಾಗಿ ಹೋಗ್ರಿ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ, ನಮಸ್ತೆ, ಯಾರು ಮಾತಾಡೋದು? ಮೇಡಮ್, ನಾವು ಅದನಿಯಿಂದ ಮಾತಾಡೋದ್ರಿ, ಹೆಣ್ಮುಖ ಕತ್ತಿ ಅಂತ. ಪ್ರಶ್ನೆ ಕೇಳ್ರಿ ಡಾಕ್ಟ್ರಿಗೆ. ಏನಿಲ್ಲ ಮೇಡಮ್, ಇದು ಸಂಧಿವಾತ ಕಂಟಿನ್ಯೂಸ್ ಬಂದ್ರೆ ಹೆಂಗ್ರಿ? ಇದು ಯಾವಾಗಾದ್ರೂ ಒಂದು ಮೋಡದಾಗ ವಾತಾವರಣ ಪರ್ಕ್ ಆದಾಗ ನೋಡ್ತಿರ್ತದ್ರಿ? ಅಂದ್ರೆ ನಿಮಗೆ ಆ ಥರದ ತೊಂದ್ರೆನಾ? ಹೇಳ್ತಾರೆ ಡಾಕ್ಟರ್. ಸೊ ಇದು ಕಾಲಾನುಕಾಲಕ್ಕೂ ಸ್ವಲ್ಪ ಇದರದ್ದು ವೇರಿಯೇಷನ್ಸ್ ತುಂಬ ಕಂಡು ಬರೋ ಚಾನ್ಸಸ್ ಜಾಸ್ತಿ. ಎಸ್ಪೆಷಲಿ ತಂಪು ವಾತಾವರಣದಲ್ಲಿ ಕೆಲವೊಂದು ನೋವುಗಳು ಹೆಚ್ಚಾಗುತ್ತೆ ಈ ಸಂಧಿವಾತಗಳಲ್ಲಿ. ಸೊ ಆ ಟೈಮಲ್ಲಿ ಇದಕ್ಕೆ ಅದ್ರ ತಕ್ಕಂಗೆ ಸ್ವಲ್ಪ ಚಿಕಿತ್ಸೆ ಕೂಡ ಹೆಚ್ಚು ಬೇಕಾಗಬಹುದು. ಸೊ ನೀವು ಸರಿಯಾಗಿ ವೈದ್ಯರನ್ನು ಕಂಡು ಮತ್ತು ಅದರಲ್ಲಿ ನಿಮ್ಮ ಔಷಧಿಗಳನ್ನು ವ್ಯತ್ಯಾಸ ಪಡಿಸ್ಕೊಳ್ಳೋದ್ರಿಂದ ಈ ಥರ ವಾತಾವರಣ ವ್ಯತ್ಯಾಸ ಆದಾಗ ಕೂಡ ನಿಮಗೆ ತೊಂದರೆ ಆಗಲಾರ್ದಂಗೆ ಮೇಂಟೈನ್ ಮಾಡ್ಬೋದು. ಅದಕ್ಕೆ ಟ್ರೀಟ್ಮೆಂಟ್ ಅದು ಏನಾಯ್ತಾರೆ ಅಂತ ಸರ್? ಅದನ್ನೇ ಕೊಟ್ಟಂತ ಔಷಧೋಪಚಾರ ಅಂತ ಹೇಳಿದ್ರಲ್ಲ. ಹಲೋ ಹಲೋ, ಆಕಾಶವಾಣಿ ಅಲ್ಲ? ಹೌದು, ನಾವು ಬಸರೋಡ ಅಂತ ಆರೋಗ್ಯದಿಂದ ಮಾತಾಡುವ್ರಿ. ಪ್ರಶ್ನೆ ಕೇಳ್ರಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ, ಹೇಳಿ. ಈಗ ಈ ಕೆಲವೊಂದು ಅಡ್ವರ್ಟೈಸ್ ಬರ್ತಾವ್ರಿ, ಈ ಅಕ್ಯುಪಂಕ್ಚರ್ದಿಂದ ಈ ಈ ಮಂಡೆ ನೋವು ಗುಣ ಮಾಡ್ತೀವಿ ಅಂತೇಳಿ, ಅದ್ರದ್ದು ಬದಲ ಏನು ಸತ್ಯ ಸತ್ತಿತ್ತು ರೀ? ಈಗ ನಮ್ಮ ಶಾಸ್ತ್ರ ಬಿಟ್ಟು ಬೇರೆ ಶಾಸ್ತ್ರದ ಬಗ್ಗೆ ಹೇಳಲಿಕ್ಕೆ ನಾನು ಪರಿಣಿತ ಅಲ್ಲ. ನಮ್ಮ ಶಾಸ್ತ್ರದ ಬಗ್ಗೆ ಏನು ಕೇಳಿದರೆ ನಾವು ಅದ್ರ ತಕ್ಕಂಗೆ ನಿಮ್ಗೆ ಹೇಳ್ಬೋದು. ಹಲೋ ಹಲೋ ಹಲೋ ಹಲೋ, ನಮಸ್ತೆ, ಯಾರು ಮಾತಾಡೋದು? ನಾನು ಬಸವರಾಜ್ ಅಂತ ಹೇಳಿ ಹುಬ್ಬಳ್ಳಿಯಿಂದ ಮಾತಾಡೋದು. ಪ್ರಶ್ನೆ ಕೇಳ್ರಿ ಬಸವರಾಜ್ ಅವರ. ಹೌದು, ನನಗೆ ನಮಸ್ಕಾರ ರೀ ಸರ್. ನಮಸ್ಕಾರ ಹೇಳ್ರಿ. ತಮ್ದು ಕಾರ್ಯಕ್ರಮ ಭಾರಿ ಚೆನ್ನಾಗಿ ಮೂಡಿ ಬರ್ತಾ ಇದೆ, ತಮ್ಗೆ ಶುಭಾಶಯಗಳು. ಧನ್ಯವಾದಗಳು ಹೇಳ್ರಿ. ಪ್ರಶ್ನೆ ಕೇಳ್ರಿ. ಏನ್ರಿ ಸರ್? ಅಲ್ಲ, ಪ್ರಶ್ನೆ ಏನದ ಬಸವರಾಜ್ ಅವ್ರದ್ದು? ಪ್ರಶ್ನೆ ಏನಿಲ್ರಿ, ನಾವೆಲ್ಲ ಯೋಗ ಅಪಾಗ ಎಲ್ಲ ಮಾಡ್ಕೊಟ್ಟ ಅದೇವ್ರಿ, ಸ್ವಲ್ಪ ದೇವ್ರ ದಯದಿಂದ ನಮ್ಗೂ ಯಾವ ಪ್ರಾಬ್ಲಮ್ ಇಲ್ಲ. ಅಡ್ಡಿಲ್ಲ ಅಡ್ಡಿಲ್ಲ, ಹಿಂಗ ಆರಾಮಾಗಿರ್ರಿ ಬಸವರಾಜ್. ಹಲೋ ಹಲೋ ಹಲೋ, ನಮಸ್ತೆ ರೀ. ಬೆಳಗಾವಿ ಜಿಲ್ಲಾ ರಾಮೃತಲ್ ಕಡಕೋಯಿಂದ ಗಂಗಪ್ಪ ಸಿದ್ದನಗೌಡ ಮಾತಾಡ. ಪ್ರಶ್ನೆ ಕೇಳ್ರಿ ಗಂಗಪ್ಪ. ಈ ಸಂದು ಇದು ನೋವು ಬರ್ತಾವಲ್ರಿ, ನಡ ಕುಂತು ಕುಂತು, ಕೆಲವೊಬ್ರು ವಯಸ್ಸಾದವ್ರಿಗೆ ಬರ್ತಾವ, ಕೆಲವ್ ಮಂದಿ ಗಾಡಿ ಹೊಡಿಯೋರಿಗೆ ಹಿಂಗೆಲ್ಲ ಕೆಲಸ, ಮೋಟರ್ ಸೈಕಲ್ ಇಂಥವಕ್ಕೆಲ್ಲ ಬರ್ತಾವ. ಏನು ಆಹಾರ ಕಾರಣ ಏನು? ಹೆಚ್ಚು ನಾವು ಮತ್ತೆ ವ್ಯಾಯಾಮ ಮಾಡಿದವ್ರಿಗೆ ಇದಕ್ಕಿರ್ತತಿ, ಏನ್ ಕಾರಣ ಇಂಥವು ಯೋಚನೆ ಬರ? ನಿಮ್ ಪ್ರಶ್ನೆ ಒಳಗ ಉತ್ತರದ ಡಾಕ್ಟರ್ ಹೇಳ್ತಾ ಇರ್ತಾಡ್ರಿ. ಸೊ ಈಗ ಕಾರಣಗಳು ನೀವು ಹೇಳೇ ಬಿಟ್ರಿ ಹಾಗೆ ಮೇಡಮ್ ಹೇಳಿದಂಗೆ. ಸೊ ವ್ಯಾಯಾಮಗಳಿಂದ ಇವನ್ನೆಲ್ಲಾನು ಶಮನ ಮಾಡಿ ಬರ್ಲಾರ್ದಂಗೆ ನೋಡ್ಕೋಬಹುದು, ಅದು ಅಗದಿ ಮುಖ್ಯ. ವ್ಯಾಯಾಮ ಮಾಡಿರ್ತೇವ್ರಿ, ವ್ಯಾಯಾಮ ಮಾಡಿದವ್ರಿ ಸಂದು ಇಂಥ ಟೈಮ್ಕಂದ್ರೆ ಕೈಕಾಲ ಹರಿದು ಮತ್ತು ಇವತ್ತು ಚಾಲೋ ಆಗವ. ಅದಲ್ಲದೇ ಮತ್ತೆ ಹೆಚ್ಚಿನ ಬರ್ತಾ ಇದ್ದಾಗ ನಾವು ಇದಕ್ಕೆ ಸ್ವಲ್ಪ ಅವಾಗ ಅದರ ತಕ್ಕಂಗೆ ತಪಾಸಣೆಗಳನ್ನು ಮಾಡಿ ಬೇರೆ ಏನಾದರೂ ಕಾರಣಗಳಿವೆನಾ ಅಂತ ನಾವು ಕಂಡು ಹಿಡಿಬೇಕಾಗತ್ತೆ. ಅವಾಗ ಮತ್ತೆ ಬೇರೆ ಕಾರಣ ಏನಾದ್ರು ಆಹಾರದಿಂದ ಬರ್ತಾವ್ರಿ, ಈಗಿನ ಆಹಾರ ಕೆಮಿಕಲ್ಸ್ ಎಲ್ಲ? ಅವು ಡೈರೆಕ್ಟ್ ರಿಲೇಷನ್ ಅಂತ ಹೇಳಲಿಕ್ಕಾಗಲ್ಲ, ಬಟ್ ನಾ ಆಗಲೇ ಹೇಳಿದಂಗೆ ಹಲವಾರು ಕಾರಣಗಳು ಸೇರಿ ಉಂಟಾಗುವ ತೊಂದರೆಗಳಿವೆ. ಒಂದ್ಸಲ ತಪಾಸಣೆ ಮಾಡಿಸ್ಕೊಳ್ರಿ ಅಂದ್ರೆ ಎದಕ್ಕೆ ಅಂತ ಗೊತ್ತಾಗ್ಬಿಡ್ತದೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ, ತಮ್ಮ ಹೆಸರು? ಗುಲ್ಬರ್ಗ ಜಿಲ್ಲೆ ಅಫಜಲ್ಪುರ ತಾಲೂಕು ಶಿರಸಿ ಮೇಡಮ್. ಪ್ರಶ್ನೆ ಕೇಳ್ರಿ. ಸಿದ್ರಾಮ್ ಚರ್ನಾವ್ರಿ. ಪ್ರಶ್ನೆ ಕೇಳ್ರಿ ಸಿದ್ರಾಮ್. ಮೇಡಮ್ ಅವ್ರ ಬರೇ ಮೊಣಕಾಲ್ದಾಗ ನೋವು ನೋಡ್ರಿ. ಬರೀ ಮೊಣಕಾಲ್ದಾಗ ಅಷ್ಟ ನೋವದ? ನಿಮ್ಮ ವಯಸ್ಸು ಎಷ್ಟು ಹೇಳ್ರಿ? ನಮ್ಮ ವಯಸ್ಸು ಓಕೆ. ಸೊ ಈಗ ಮೊಣಕಾಲು ನೋವುಗಳು ಅಂತಂದರೆ ಈಗ ಎರಡು ಮೂರು ಕಾರಣ ಇರ್ಬೋದು ನಿಮ್ಮ ವಯಸ್ಸಿನಲ್ಲಿ. ಒಂದು ಅರ್ಲಿ ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತೀವಿ, ಅಂದರೆ ಸವಕಳಿ ಅಂಶ ಸ್ವಲ್ಪ ಬೇಗನೆ ಬರುವಂಥ ಕಾಯಿಲೆ. ಎರಡನೇದು ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಇವು ಶರೀರದಲ್ಲೇ ಬೇರೆ ರೋಗ ನಿರೋಧಕ ಶಕ್ತಿಯ ತೊಂದರೆಗಳಿಂದ ಮೊಣಕಾಲಿನಲ್ಲಿ ಚಿಪ್ನಲ್ಲಿ ಕಂಡು ಬರುವಂಥ ನೋವಿನ ಕಾರಣಗಳು. ಸೊ ಇದರಲ್ಲಿ ನಿಮ್ಮನ್ನ ನೋಡಿ ಅದರ ತಕ್ಕಂತೆ ನಿಮ್ಮ ಪರೀಕ್ಷಿಸಿ ಅಲ್ಲಿ ಬಾವಿದೆನಾ, ಒಳಗಡೆ ಯಾ ಜಾಗದಲ್ಲಿ ನೋವಿದೆ, ಅದರ ತಕ್ಕಂತೆ ಕೆಲವೊಂದು ತಪಾಸಣೆಗಳು ಅಂದರೆ ಬ್ಲಡ್ ಟೆಸ್ಟ್ ಮತ್ತು ಎಕ್ಸ್ರೇ ಮಾಡುವುದರಿಂದ ಇದರದ ಎಕ್ಸಾಕ್ಟ್ ಕಾರಣವನ್ನು ಕಂಡು ಹಿಡಿದು ಅದರ ತಕ್ಕಂಗೆ ನಿಮ್ಗೆ ಟ್ರೀಟ್ಮೆಂಟ್ ಮಾಡಿದರೆ ಇದನ್ನು ಶಮನ ಮಾಡಬಹುದು. ಹೇಳ್ತೀನಿ ಈಗ. ಹೇಳ್ತೀನಿ. ಹಲೋ ಹಲೋ ಹಲೋ ಹಲೋ ಹಲೋ ಅಲ್ರಿ? ಹೌದು ಹೌದು, ನಾವಿಲ್ಲಿ ಮಂಜುನಾಥ್ ನಾರಾಯಣ ಅಂತ ಹೇಳಿ ಹುಬ್ಳಿಯಿಂದ. ಪ್ರಶ್ನೆ ಕೇಳ್ರಿ ಲಗುನ. ಇವತ್ತಿಂದ ಬಗ್ಗೆ ಮಾಹಿತಿ ಬೇಕಾಯ್ತು, ಅದಕ್ಕಂತ ಹತ್ತಿದೆ. ನೀವು ಕಾರ್ಯಕ್ರಮನ ಕೇಳಿಲ್ಲ ಅಂದ್ರೆ ಏನ್ ಮಾಹಿತಿ ಕೊಡೋಣ ನಾವು? ಹಲೋ ಹಲೋ, ಡಾಕ್ಟರ್ ಸಮಯ ಆಗ್ತಾ ಬಂತು. ಒಟ್ಟು ನಾವು ಈಗಾಗಲೇ ತಾವು ಸಾಕಷ್ಟು ವಿವರವಾದ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಹೇಳಿದ್ರಿ. ಆದಾಗ್ಯೂ ಕೂಡ ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನೋದನ್ನು ಒಂದು ಎರಡು ವಾಕ್ಯದಲ್ಲಿ ನಮ್ಮ ಕೇಳುಗರಿಗೆ ಹೇಳಿಬಿಡಿಯಲ್ಲ. ಸೊ ಈಗಾಗಲೇ ನಾನು ನಡು ಹೇಳಿದಂತೆ ಇವೆಲ್ಲ ಕಾಯಿಲೆಗಳನ್ನು ಬರಲಾರ್ದಂಗೆ ನೋಡಲಿಕ್ಕೆ ಮುಖ್ಯವಾದ ಅಂಶ ಅಂತಂದರೆ ಒಳ್ಳೆಯ ಆಹಾರ ಪ್ಲಸ್ ಒಳ್ಳೆಯ ದೈಹಿಕ ವ್ಯಾಯಾಮಗಳು, ಇವೆರಡೂ ನಮ್ಮ ಶರೀರದ ನಮ್ಮ ದಿನನಿತ್ಯ ಜೀವನದಲ್ಲಿ ಒಂದು ರೆಗ್ಯುಲರ್ ಪಾರ್ಟ್ ಇರಬೇಕು. ಇವನ್ನ ನಾವು ಸರಿಯಾಗಿ ಮಾಡ್ಕೊಂಡು ಹೋದರೆ ಈ ಥರದ ಕೆಲವೊಂದು ಕಾಯಿಲೆಗಳನ್ನು ನಾವು ಬರಲಾರ್ದೇ ನೋಡ್ಕೋಬೋದು. ಆ ರೀತಿ ನಮ್ಮ ಜೀವನ ಶೈಲಿಯನ್ನು ನಾವು ಚಿಕ್ಕವರಿಂದನೇ ಬೆಳೆಸ್ಕೊಂಡು ಹೋಗ್ಬೇಕು. ಸೊ ಆವಾಗ ಇದಕ್ಕೆ ಉತ್ತಮ ರಿಸಲ್ಟ್ಸ್ ಬಿಡೋದು ಸಹಜ. ಧನ್ಯವಾದಗಳು ಡಾಕ್ಟರ್ ಪ್ರಮೋದ್ ಚಬ್ಬಿಯವರ. ತಾವು ಇಷ್ಟೊತ್ತಿನವರೆಗೂ ಸಂಧಿವಾತ ಅಂದ್ರೇನು, ಅದರಲ್ಲಿ ಇರುವಂಥ ವಿವಿಧ ಪ್ರಕಾರಗಳು, ಲಕ್ಷಣಗಳು, ಚಿಕಿತ್ಸಾ ವಿಧಾನ, ಇದರ ಬಗ್ಗೆ ನಮ್ಮ ಕೇಳುಗರಿಗೆ ವಿವರವಾದ ಮಾಹಿತಿಯನ್ನು ನೀಡ್ತಾ ಕೇಳುಗರ ಹಲವಾರು ಪ್ರಶ್ನೆಗಳಿಗೆ ಬಹಳ ಸಮಂಜಸವಾಗಿ ಉತ್ತರವನ್ನು ನೀಡಿದಿರಿ. ಕೇಳುಗರೇ, ಡಾಕ್ಟರ್ ಪ್ರಮೋದ್ ಚಬ್ಬಿಯವರು ಸೋಮವಾರದಿಂದ ಶನಿವಾರ